ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ. ಕೇಳುಗರೆ, ಇದುವರೆಗೂ ಆಕಾಶದೀಪ ಜೀವನ ಬೆಳಗುವ ದೀಪಗಳು, ಇದರಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿದ್ದ ತೇಜೂರಿನ ಕುಮಾರಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸುಜಾತ ಎಫ್ ತಳವಾರ್. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಹಲಸಿನ ಕೊಯ್ಲೋತ್ತರ ತಂತ್ರಜ್ಞಾನ ಹಾಗೂ ಹಣ್ಣುಗಳ ಪಕ್ವಗೊಳಿಸುವಿಕೆ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹ ಸಂಶೋಧನಾ ಹಾಗೂ ವಿಸ್ತರಣಾ ನಿರ್ದೇಶಕರಾದ ಡಾ ಎಸ್ ಎಲ್ ಜಗದೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಲಸಿನ ಕೊಯ್ಲೋತ್ತರ ತಂತ್ರಜ್ಞಾನ ಹಾಗೂ ಹಣ್ಣುಗಳನ್ನು ಪಕ್ವಗೊಳಿಸುವಿಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಿದ್ದೇವೆ. ಹಲಸಿಗೆ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಬೇಡಿಕೆ ಬಂದಿದೆ. ನಮಗೆ ಹಿಂದೆಲ್ಲ ಹಲಸು ಸಮೃದ್ಧವಾಗಿ ಸಿಗ್ತಾ ಇತ್ತು, ಆದರೂ ಕೂಡ ನಾವು ಅದನ್ನು ಕೇವಲ ಹಣ್ಣಾಗಿ ಮಾತ್ರ ನೋಡ್ತಾ ಇದ್ವಿ. ಹಣ್ಣು ನಮಗೆ ಎಷ್ಟು ತಿನ್ನಲಿಕ್ಕೆ ಸಾಧ್ಯವೋ ಅಷ್ಟನ್ನು ತಿಂದು ಉಳಿದದ್ದನ್ನು ನಾವು ಏನು ಮಾಡಬೇಕು ಅಂಥೇಳಿ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಅದು ಜಾನುವಾರುಗಳಿಗೆ ಮೇವಾಗ್ತಾ ಇತ್ತು, ಇನ್ನು ಅನೇಕ ಸಂದರ್ಭಗಳಲ್ಲಿ ಅದು ತಿಪ್ಪೆಯನ್ನು ಸೇರ್ತಾ ಇತ್ತು. ಈ ನಿಟ್ಟಿನಲ್ಲಿ ಇವತ್ತು ಹಲಸಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆಗಳು ಆಗಿದ್ದಾವೆ, ತಂತ್ರಜ್ಞಾನಗಳು ಕೂಡ ಅಭಿವೃದ್ಧಿಯಾಗಿದ್ದಾವೆ. ಹಲಸನ್ನು ಕೇವಲ ಹಣ್ಣಾಗಿ ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿಯೂ ಕೂಡ ನಾವು ಬಳಕೆಯನ್ನು ಮಾಡಬಹುದು ಅನ್ನುವಂಥದ್ದು. ಹಾಗೆಯೇ ಇವತ್ತು ಹಣ್ಣನ್ನು ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿ ನಮ್ಮ ಕೃಷಿಕರಿಗೆ ಪರಿಣಮಿಸಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ, ಕಾಯಿಗಳನ್ನು ಹಣ್ಣು ಮಾಡಲಿಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸ್ತಾರೆ. ಇದರಲ್ಲಿ ಸೂಕ್ತವಾದಂತಹ ವಿಧಾನ ಯಾವುದು, ಈಗ ಅದು ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋ ಬಗ್ಗೆ ಅನೇಕ ಗೊಂದಲಗಳಿದ್ದಾವೆ. ಈ ನಿಟ್ಟಿನಲ್ಲಿ ಈ ಯಾವುದೇ ಹಣ್ಣು, ಅದು ಮಾವಾಗಿರ್ಬೋದು, ಹಲಸಾಗಿರ್ಬೋದು, ಬಾಳೆ ಆಗಿರ್ಬೋದು, ಅವುಗಳನ್ನು ನಾವು ಹಣ್ಣು ಮಾಡುವಂಥದ್ದು ಅಥವಾ ಪಕ್ವಗೊಳಿಸ್ತಕ್ಕಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರಿನ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಸ್ ಎಲ್ ಜಗದೀಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ಅವರು ಮಾಡಿಕೊಡ್ತಾರೆ. ನಮಸ್ಕಾರ ಜಗದೀಶ್ ಅವರಿಗೆ. ನಮಸ್ಕಾರ. ಹಲಸು ನಮ್ಗೆಲ್ರಿಗೂ ಕೂಡ ಚಿರಪರಿಚಿತ, ಹಣ್ಣಾಗಿ ಅಷ್ಟೇ ನಾವು ಅದನ್ನ ನೋಡ್ತೇವೆ, ಅದರ ಪೂರ್ವಾಪರಗಳು ನಮ್ಗಷ್ಟು ಪರಿಚಯ ಇಲ್ಲ. ಈ ನಿಟ್ಟಿನಲ್ಲಿ ಹಲಸಿನ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಡಿ ಸರ್. ಹಲಸು ನಿಜಕ್ಕೂ ಕಿರುಹಣ್ಣು ಅಂತ ಹೇಳಿ ಕರಿತಾ ಇರೋದು ಬಹಳ ಒಂದು ಅಪವಾದ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ, ಹಲಸಿನ ಹುಟ್ಟನ್ನ ನೋಡಬೇಕು ಅಂತಂದ್ರೆ ಹಲಸಿನ ತವರೂರು ಭಾರತ. ಅಂತಹ ಒಂದು ತವರೂರಿನ ಭಾರತದಲ್ಲೇ ಹಲಸು ಹಣ್ಣು ಕಿರುಹಣ್ಣು ಆಗಿರೋದು ನಿಜಕ್ಕೂ ಅಪಹಾಸ್ಯದ ಮಾತು. ಇಂತಹ ಸಣ್ಣ ದೇಶಗಳು ವಿಯೆಟ್ನಾಂ, ಫಿಲಿಪೈನ್ಸ್ ಮತ್ತೆ ಮಲೇಷಿಯಾದಂತಹ ಸಣ್ಣ ದೇಶಗಳಲ್ಲಿ ಹಲಸು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಇಂಡಸ್ಟ್ರಿಯಲ್ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ, ಹೊರ ದೇಶಗಳಿಗೆ ಅಲ್ಲಿಂದ ರಫ್ತಾಗಿ ಹಲಸು ಒಂದು ಪ್ರಸಿದ್ಧ ಬೆಳೆಯಾಗಿ ಅಲ್ಲಿ ಬೆಳೆದಿದೆ. ಆದರೆ ಅದು ಹುಟ್ಟಿದಂತಹ ಭಾರತ ದೇಶದಲ್ಲಿ ಇನ್ನೂ ಕೂಡ ಆ ಒಂದು ಮಟ್ಟವನ್ನು ತಲುಪಲಿಕ್ಕೆ ಆಗಿಲ್ಲ. ಈಗ ಇತ್ತೀಚೆಗೆ ಕಳೆದ ಒಂದು ದಶಕದಲ್ಲಿ ಹಲಸಿನ ಬಗ್ಗೆ ಒಂದು ಪ್ರಚಾರ ಬಂದಿದೆ, ಪ್ರಸಿದ್ಧಿ ಬಂದಿದೆ, ಜನಗಳಿಗೆ ಅದರ ಬಗ್ಗೆ ಅರಿವು ಮೂಡಿದೆ, ಅದು ಆರೋಗ್ಯದ ಮೇಲೆ ಯಾವ ಉತ್ತಮ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಜನಗಳಿಗೆ ಅರಿವಾಗಿರೋದ್ರಿಂದ ಈಗ ಹಲಸಿನ ಬಗ್ಗೆ ಎಲ್ಲರಿಗೂ ಒಂದು ಒಲವು ಜಾಸ್ತಿ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗ ಹಲಸಿನಲ್ಲಿ ನಾವು ನೋಡಬೇಕು ಅಂತಂದ್ರೆ ಮುಖ್ಯವಾಗಿ ಎರಡು ಪ್ರಕಾರಗಳಿದೆ. ಒಂದು ಬೆಳುವ ಅಂತ ಹೇಳಿ ಕರೀತಾರೆ, ಅಂದ್ರೆ ಸಾಫ್ಟ್ ಫ್ಲಶ್, ಅದು ಹಣ್ಣಾದ ತಕ್ಷಣ ಅದನ್ನು ಮುಟ್ಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಮೆದುವಾಗಿರುತ್ತೆ, ಅದು ತಿನ್ಲಿಕ್ಕೆ ಬರೋದಿಲ್ಲ. ಇನ್ನೊಂದು ಅಂತಂದ್ರೆ ಫರ್ಮ್ ಫ್ಲಶ್ ಅಂತ ಹೇಳ್ತಾರೆ, ಅಂದ್ರೆ ಫರ್ಮ್ ಫ್ಲಶ್ ಅಂತಂದ್ರೆ ಕೊಬ್ಬರಿ ಹಲಸು ಅಂತ ಹೇಳಿ ಕನ್ನಡದಲ್ಲಿ ಕರಿಬಹುದು, ಅಥವಾ ಗಟ್ಟಿಯಾಗಿರುವಂತಹ ತೊಳೆಯ ಹಲಸು. ಆ ಗಟ್ಟಿತನದಲ್ಲೂ ಸ್ವಲ್ಪ ವ್ಯತ್ಯಾಸಗಳು ಇರುತ್ತೆ. ಆದರೆ ತುಂಬಾ ಗಟ್ಟಿಯಾಗಿರೋದನ್ನ ಸಾಮಾನ್ಯವಾಗಿ ಎಲ್ಲಾ ಗ್ರಾಹಕರು ಇಷ್ಟಪಡ್ತಾರೆ. ಸೊ ಇಂತಹ ಹಲಸುಗಳಲ್ಲಿ, ಈ ಗಟ್ಟಿ ಹಲಸಿನಲ್ಲಿ ಸಾಕಷ್ಟು ಬಣ್ಣಗಳಿದೆ. ಕೇಸರಿಯಿಂದ ಹಿಡಿದು ಕೆಂಪಿನಿಂದ ಹಿಡಿದು ಹಳದಿ, ತಿಳಿ ಹಳದಿ, ಬಿಳಿ ಬಣ್ಣದ ತೊಳೆಗಳು ಕೂಡ ನಾವು ಕಾಣಬಹುದು. ಸೊ ಇಂತಹ ವೈವಿಧ್ಯಮಯವಾದ ಒಂದು ಕೊಬ್ಬರಿ ಹಲಸು ಏನಿದೆ, ಇದನ್ನ ನಾವು ಹೆಚ್ಚು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಏನು ನಮ್ಮ ತೋಟಗಳಲ್ಲಿರಬಹುದು, ಅರಣ್ಯಗಳಲ್ಲಿರಬಹುದು, ಸಿಗುವಂತದನ್ನ ಆರಿಸಿ, ಇದರಲ್ಲಿ ಯಾವುದೇ ಒಂದು ಬ್ರೀಡಿಂಗ್ ಮಾಡೋದು ಬೇಕಿಲ್ಲ. ಈಗ ಸ್ವಾಭಾವಿಕವಾಗಿ ಏನು ನಿಸರ್ಗದಲ್ಲಿ ಇದಾವೆ ಆ ಒಂದು ತಳಿಗಳನ್ನ ಆರಿಸಿ ನಾವು ತೋಟ ಪಟ್ಟಿಯಲ್ಲಿ ಮಾಡಿದರೆ ಅದು ನಿಜಕ್ಕೂ ನಾವು ಹಲಸನ್ನ ಅಭಿವೃದ್ಧಿಪಡಿಸಲಿಕ್ಕೆ ನೀಡಿದಂತಹ ಕಾಣಿಕೆಯಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ 5 ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೇವೆ. ಸೊ 3 ಕೋಲಾರದಿಂದ ಆಗಿದೆ, ಹಾಗೂ ಇನ್ನ 2 ಒಂದು ಮಹಾರಾಜ ಅನ್ನುವಂತಹ ಒಂದು ಹಲಸಿನ ತಳಿ, ಅದು ಸಾಗರದಲ್ಲಿ ಇರುವಂತಹ ಒಂದು ತಾಯಿ ಹಲಸಿನ ಮರದಿಂದ ನಾವು ಬಿಡುಗಡೆ ಮಾಡಿದ್ದೇವೆ. ಆ ಒಂದು ಹಲಸನ್ನ ಆ ಮರದಿಂದ ಮೈಸೂರು ಮಹಾರಾಜರಿಗೆ ಹೋಗ್ತಾ ಇತ್ತು ಅಂತೇಳಿ, ಅಷ್ಟೊಂದು ಉತ್ಕೃಷ್ಟವಾದ ಒಂದು ಗುಣಮಟ್ಟ ಇರುವಂತಹ ಹಲಸು. ಸೊ ಹಾಗಾಗಿ ಅದಕ್ಕೆ ನಾವು ಮಹಾರಾಜ ಅನ್ನೋಂಥ ಹೆಸರನ್ನ ಇಟ್ಟಿದ್ದೀವಿ. ಇದಲ್ಲದೆ ಒಂದು ಅರಸೀಕೆರೆಯ ಪಕ್ಕದಲ್ಲಿ ಬೆಂಡೇಕೆರೆ ಅಂತ ಹೇಳಿ ಒಂದು ಹಳ್ಳಿ ಇದೆ, ಅಲ್ಲಿ ಕೂಡ ಒಂದು ಉತ್ಕೃಷ್ಟವಾದ ಒಂದು ಹಲಸನ್ನ ನಾವು ಗುರುತಿಸಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ದೀವಿ. ಸೊ ಇದಲ್ಲದೆ ನಾನು ಬಿಳುವ ತಳಿಯ ಬಗ್ಗೆ ಹೇಳಿದೆ. ಸೊ ಬಿಳುವ ತಳಿ ನಮಗೆ ತಿನ್ಲಿಕ್ಕೆ ಯೋಗ್ಯ ಇಲ್ಲ, ನಮ್ಮ ತೀರ ಪ್ರದೇಶದಲ್ಲಿ, ನಮ್ಮ ಏನು ಕರ್ನಾಟಕದ ಕೋಸ್ಟಲ್ ಇರಬಹುದು ಅಥವಾ ವೆಸ್ಟರ್ನ್ ಘಾಟ್ಸ್ ಪ್ರದೇಶದಲ್ಲಿ ಮತ್ತೆ ಮಲೆನಾಡಿನ ಪ್ರದೇಶದಲ್ಲಿ 70% ಅದು ಕಂಡು ಬರುತ್ತೆ. ಅಂದ್ರೆ ಈ ಬಿಳುವ ಹಲಸು ಅಥವಾ ಸಾಫ್ಟ್ ಫ್ಲಶ್ ಹಲಸು 70%, ಅಂದ್ರೆ 70% ತೀರ ಪ್ರದೇಶದಲ್ಲಿ ಅಥವಾ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳಲ್ಲಿ ಸಿಗುವಂತಹ ಹಲಸು ತಿನ್ಲಿಕ್ಕೆ ಯೋಗ್ಯ ಇಲ್ಲ ಅನ್ನೋದು. ಕೇವಲ 30% ಮಾತ್ರ ಅಲ್ಲಿ ತಿನ್ಲಿಕ್ಕೆ ಯೋಗ್ಯವಾಗಿರುವಂತಹ ಫರ್ಮ್ ಫ್ಲೆಶ್ ಅಥವಾ ಗಟ್ಟಿಯಾದ ಹಲಸು ಸಿಗುತ್ತೆ. ಆದರೆ ಒಳನಾಡಿನ ಮೈದಾನ ಪ್ರದೇಶಗಳಿಗೆ ಬಂದರೆ ನಮಗೆ ಈ ಬಿಳುವ ಹಲಸು ಸಿಗದೆ ವಿರಳ. ಹೆಚ್ಚಾನೆಚ್ಚು 99% ಅಥವಾ 100% ನಮಗೆ ಗಟ್ಟಿ ಹಲಸೆ ಸಿಗುತ್ತೆ. ಸೊ ಇದು ತಿನ್ಲಿಕ್ಕೆ ಯೋಗ್ಯ ಆಗಿದೆ. ಅಂದ್ರೆ ಒಳನಾಡಿನ ಪ್ರದೇಶದಲ್ಲಿ ಬೆಳೆಯುವಂತಹ ಹಲಸು ಏನಿದೆ ಅದು ಈ ಗಟ್ಟಿ ಹಲಸು, ಫರ್ಮ್ ಫ್ಲಶ್ಡ್ ಹಲಸು, ಇದರಲ್ಲಿ ನಾವು ತಳಿಗಳನ್ನು ಆರಿಸಿ ಒಂದು ಟೇಬಲ್ ಫ್ರೂಟ್ ಆಗಿ ನಾವು ಹಲಸನ್ನ ಪ್ರಚಾರ ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಇದು ಒಂದು ನಿರಂತರ ಕ್ರಿಯೆಯಾಗಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಈ ಗುಬ್ಬಿ, ದಾಬಸ್ಪೇಟೆ, ತುಮಕೂರು ಜಿಲ್ಲೆ ತುಂಬಾ ಉತ್ಕೃಷ್ಟ ಹಲಸನ್ನು ಹೊಂದಿರುವಂತಹ ಜಿಲ್ಲೆ, ಚಿಕ್ಕನಾಯಕನಹಳ್ಳಿ, ತಿಪಟೂರು ಮತ್ತೆ ದೊಡ್ಡಬಳ್ಳಾಪುರ, ಈ ಒಂದು ಭಾಗಗಳೇನಿದೆ ತುಂಬಾ ಉತ್ಕೃಷ್ಟವಾದ ಒಂದು ತಿನ್ನುವ ಹಲಸನ್ನು ಹೊಂದಿರುವಂತಹ ಪ್ರದೇಶಗಳು. ಅಲ್ಲಿ ಆಯ್ಕೆಗೆ ಎಷ್ಟು ವರ್ಷಗಳು ಕೂಡ ಮಾಡಿದ್ರು ಅಷ್ಟೊಂದು ಸ್ಕೋಪ್ ಇದೆ, ಅಷ್ಟೊಂದು ವ್ಯಾಪಕವಾದ ಒಂದು ಬೇಡಿಕೆ ಇರುವಂತಹ ಹಲಸನ್ನು ನಾವು ಹೊರಗೆ ತರಬಹುದು. ಈಗ ಈ ಉದಾಹರಣೆಗೆ IHR ಇಂದ ಏನು ಸಿದ್ದು ಹಲಸು ಅಂತ ಹೇಳಿ ಮಾಡಿದ್ದಾರೆ, ಶಂಕರ ಹಲಸು ಅಂತ ಏನು ಬಿಡುಗಡೆ ಮಾಡಿದ್ದಾರೆ, ಅವು ಕೂಡ ಗುಬ್ಬಿ ತಾಲೂಕಿನಿಂದ ಬಂದಂತಹ ಹಲಸುಗಳು. ಈಗ ಬಿಳುವ ಹಲಸಿನ ಬಗ್ಗೆ ಹೇಳಬೇಕು ಅಂತಂದ್ರೆ ಯಾವುದು ತಿನ್ಲಿಕ್ಕೆ ಯೋಗ್ಯ ಆಗಿಲ್ಲ, 70% ಹಲಸು ಕೊಯ್ಲು ಆಗದೇನೆ ಮರದಲ್ಲೇ ಬಿದ್ದು ಅಥವಾ ಯಾರಾದರೂ ಸುಮ್ಮನೆ ಕಿತ್ಕೊಂಡು ಹೋಗ್ಲಿ ಅಂತ ಹೇಳಿ ದನಗಳಿಗೆ ಮೇವಾಗಿ ಉಪಯೋಗಿಸ್ತಾ ಇದ್ದಾರೆ, ಅದನ್ನ ಕೂಡ ನಿಜಕ್ಕೂ ನಾವು ಸಂಸ್ಕರಣೆ ಮಾಡಿದರೆ, ಕೊಯ್ಲೋತ್ತರವಾದ ಒಂದು ಕ್ರಮಗಳನ್ನ ಬಳಸಿದರೆ ಅದನ್ನ ಯೋಗ್ಯವಾದ ಪದಾರ್ಥಗಳನ್ನಾಗಿ ಪರಿವರ್ತನೆ ಮಾಡಿ ಬಳಸಬಹುದು. ಈಗ ಸಂಸ್ಕರಣೆ ಅಂತ ಒಂದು ಪದದ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ, ಸಂಸ್ಕರಣೆ ಸಂಸ್ಕಾರದ ಒಂದು ಮುಂದಿನ ಹಂತ. ಯಾವುದೇ ವ್ಯಕ್ತಿಗೆ ಸಂಸ್ಕಾರ ಹೇಗೆ ಬಂದು ಒಬ್ಬ ಸುಸಂಸ್ಕೃತ ವ್ಯಕ್ತಿ ಆಗ್ತಾನೆ, ಇಲ್ಲ ಅಂದ್ರೆ ಕೆಟ್ಟು ಹೋದಂತ ವ್ಯಕ್ತಿ ಆಗ್ತಾನೆ, ಹಾಗೆ ನಾವು ಹಣ್ಣುಗಳನ್ನ ಕೆಡಲಿಕ್ಕೆ ಬಿಡದೇನೆ ಅದನ್ನ ಒಳ್ಳೆಯ ಪದಾರ್ಥಗಳನ್ನಾಗಿ ಪರಿವರ್ತನೆ ಮಾಡೋದ್ರಿಂದ, ಒಂದು ಸಂಸ್ಕಾರಣವನ್ನ ನೀಡಿ ಒಳ್ಳೆಯ ಪದಾರ್ಥಗಳನ್ನ ಆಗಿ ಪರಿವರ್ತನೆ ಮಾಡಿದ್ರೆ ಅದು ಸಮಾಜ ಒಪ್ಪಿಕೊಳ್ಳುವಂತಹ, ಗ್ರಾಹಕರು ಒಪ್ಪಿಕೊಳ್ಳುವಂತಹ ಪದಾರ್ಥಗಳಾಗಿ ಆ ಹಣ್ಣಿಗೆ ಬೇಡಿಕೆ ಬರುತ್ತೆ. ಸೊ ಈ ಒಂದು ಬಿಳುವ ಹಲಸು ಅಥವಾ ಸಾಫ್ಟ್ ಫ್ಲಶ್ಡ್ ಹಲಸು ಏನಿದೆ, ಇದರಿಂದ ಹಣ್ಣಿನ ರಸವನ್ನ ತಯಾರಿಸಬಹುದು, ಉತ್ಕೃಷ್ಟವಾದ ಹಲಸಿನ ಹಣ್ಣಿನ ರಸವನ್ನ ತಯಾರಿಸಬಹುದು, ಅದಲ್ಲದೆ ಚಿಪ್ಸ್ ಅನ್ನ ಮಾಡಬಹುದು, ಹಪ್ಪಳವನ್ನ ತಯಾರಿಸಬಹುದು, ಸಾಕಷ್ಟು ಅಡಿಗೆಗಳನ್ನ ತಯಾರಿಸಬಹುದು, ಅಡಿಗೆಗಳನ್ನ ಮಾಡ್ಲಿಕ್ಕೆ ಉಪಯೋಗಿಸಬಹುದು. ಆದರೆ ಅಡಿಗೆಗಳೇನಿದೆ ಅದು ಒಂದು ದಿನದ ಮಟ್ಟಿಗೆ, ಅದಕ್ಕೆ ಶೆಲ್ಫ್ ಲೈಫ್ ಅನ್ನೋದು ಇರೋದಿಲ್ಲ. ಸೊ ಅದನ್ನ ಬಹಳಷ್ಟು ದಿವಸ ಇಡ್ಲಿಕ್ಕೆ ಬರೋದಿಲ್ಲ. ನಾವು ಯಾವುದನ್ನ ಸಾಕಷ್ಟು ದಿನ ಇಡಲಿಕ್ಕೆ ಸಾಧ್ಯ ಇದೆ ಅದು ನಿಜವಾದ ಸಂಸ್ಕರಿಸಿದ ಪದಾರ್ಥ. ಅದನ್ನ ಫ್ಯೂಚರ್ ಅಲ್ಲಿ ಒಂದು 6 ವರ್ಷ ಇಟ್ಟು ಬಳಸುವಂತದಾದ್ರೆ, ಮುಂದಿನ ಹಲಸಿನ ಒಂದು ಕಾಲ ಬರೋ ತನಕ ಇಡುವಂತಹ ಒಂದು ಪದಾರ್ಥಗಳನ್ನ ಮಾಡಿದ್ರೆ ಅದು ನಿಜಕ್ಕೂ ಒಂದು ಉತ್ಕೃಷ್ಟವಾದ ಪದಾರ್ಥ. ಸೊ ಈಗ ಚಿಪ್ಸು ಮತ್ತೆ ಹಪ್ಪಳಕ್ಕೆ ಬಹಳ ಬೇಡಿಕೆ ಈಗಾಗಲೇ ಬಂದಿದೆ. ಸೊ ಅವನ್ನ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ಚಿಪ್ಸು ಎಲ್ಲಾ ಹಲಸಿನಿಂದನೂ ಚಿಪ್ಸ್ ಮಾಡ್ಲಿಕ್ಕೂ ಬರೋದಿಲ್ಲ, ಅದಕ್ಕೂ ಕೂಡ ಕೆಲವು ಕೆಲವೊಂದಿಷ್ಟು ಕ್ರೈಟೀರಿಯಾಗಳಿದೆ, ಕೆಲವೊಂದಿಷ್ಟು ನಾವೇ ಒಂದು ಅನುಭವದಲ್ಲಿ ನೋಡಬಹುದು. ಒಂದು 10 ಮರಗಳು ತಮ್ಮ ತೋಟದಲ್ಲಿ ಇದೆ ಅಂತಂದ್ರೆ ನೀವು ಎಲ್ಲದರಲ್ಲೂ ಚಿಪ್ಸ್ ಮಾಡಿ ನೋಡಿ, ಎಲ್ಲದೂ ಆ ಒಂದು ಉತ್ಕೃಷ್ಟ ಗುಣಮಟ್ಟ ಬರೋದಿಲ್ಲ. ಅದು ಆ ಒಂದು ಹಲಸಿನಲ್ಲಿರುವ ಭೌತ ರಾಸಾಯನಿಕ ಗುಣಗಳನ್ನ ಅವಲಂಬಿಸಿರುತ್ತೆ. ಅದರಲ್ಲಿ ಎಷ್ಟು ಡ್ರೈ ಮ್ಯಾಟರ್ ಕಂಟೆಂಟ್ ಇದೆ, ಎಷ್ಟು ಶುಗರ್ ಕಂಟೆಂಟ್ ಇದೆ, ಎಷ್ಟು ಸ್ಟಾರ್ಚ್ ಕಂಟೆಂಟ್ ಇದೆ, ಈ ಎಲ್ಲ ಅಂಶಗಳನ್ನ ಅವಲಂಬಿಸಿ ಈ ಒಂದು ಚಿಪ್ಸ್ ಗಳನ್ನ ಮಾಡಲಿಕ್ಕೆ ಸಾಧ್ಯ. ಹೇಗೆ ಆಲೂಗಡ್ಡೆಯಲ್ಲೂ ಕೂಡ ಎಲ್ಲಾ ತಳಿಗಳಿಂದ ಚಿಪ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಲೂಗಡ್ಡೆಯಲ್ಲೂ ಕೂಡ ಚಿಪ್ಸ್ ಮಾಡಬೇಕು ಅಂತಂದ್ರೆ ಕೇವಲ ಕೆಲವೇ ತಳಿಗಳು ಸೂಕ್ತವಾಗಿದೆ. ಯಾಕೆಂದ್ರೆ ಅದರಲ್ಲೂ ಕೂಡ ರೆಡ್ಯೂಸಿಂಗ್ ಶುಗರ್ ಕಂಟೆಂಟ್ ಅಂತೇಳಿ ಒಂದು ಸಕ್ಕರೆ ಅಂಶ ಏನಿದೆ ಆ ಸಕ್ಕರೆ ಅಂಶದ ಮೇಲೆ ಅವಲಂಬಿತವಾಗಿರುತ್ತೆ, ಡ್ರೈ ಮ್ಯಾಟರ್ ಕಂಟೆಂಟ್ ಮೇಲೆ ಅವಲಂಬಿತವಾಗಿರುತ್ತೆ, ಅದು ಸ್ಟಾರ್ಚ್ ಕಂಟೆಂಟ್ ಮೇಲೆ ಅವಲಂಬಿತ ಆಗಿರುತ್ತೆ. ಸೊ ಹೀಗೆ ಚಿಪ್ಸ್ಗೂ ಕೂಡ ಒಂದು ವೈವಿಧ್ಯವಾದ ಈ ತಳಿಗಳನ್ನ ಆರಿಸಿ ಅಂತವುಗಳಿಂದ ನಾವು ಚಿಪ್ಸ್ ಅನ್ನ ತಯಾರಿಸಿ ಮಾಡಿದರೆ, ಅದರ ಜೊತೆಗೆ ಈಗ ಹೊಸ ತಂತ್ರಜ್ಞಾನ ಅಂತಂದ್ರೆ ವ್ಯಾಕ್ಯೂಮ್ ಫ್ರೈಯಿಂಗ್ ಟೆಕ್ನಾಲಜಿ. ಈಗ ನಾರ್ಮಲ್ ಆಗಿ ನಾವು ಎಣ್ಣೆಯಲ್ಲಿ ನಾವು ಚಿಪ್ಸ್ ಅನ್ನ ಮಾಡಿದ್ರೆ ಏನು ಓಪನ್ ಫ್ರೈಯಿಂಗ್ ಅಲ್ಲಿ ಡೀಪ್ ಫ್ರೈಯಿಂಗ್ ಅಲ್ಲಿ ಕರೆದಾಗ ಸಾಕಷ್ಟು ಎಣ್ಣೆ 180 ಡಿಗ್ರಿ ಅಥವಾ ಅದಕ್ಕಿಂತ ಹೆಚ್ಚಿಗೆ ಹೋಗುತ್ತೆ ಟೆಂಪರೇಚರ್. ಆಗ ಒಂದು ಚಿಪ್ಸಿನ ಗುಣಮಟ್ಟನೂ ಕಡಿಮೆ ಆಗುತ್ತೆ, ಮತ್ತೆ ನ್ಯೂಟ್ರಿಯಂಟ್ ಲಾಸು ಕೂಡ ಹೆಚ್ಚಾಗಿರುತ್ತೆ. ಆದರೆ ವ್ಯಾಕ್ಯೂಮ್ ಫ್ರೈಯಿಂಗ್ ಟೆಕ್ನಾಲಜಿಯಲ್ಲಿ ನಾವು ಕಡಿಮೆ ಉಷ್ಣಾಂಶದಲ್ಲಿ ಈ ಒಂದು ಚಿಪ್ಸ್ ಅನ್ನ ಕರಿಯೋದ್ರಿಂದ, ಎಣ್ಣೆಯಲ್ಲಿ ಕರಿಯೋದ್ರಿಂದ ಉತ್ತಮ ಗುಣಮಟ್ಟದ ಬಣ್ಣ ಇರಬಹುದು ಅಥವಾ ಅದರ ನ್ಯೂಟ್ರಿಯಂಟ್ ಕಂಟೆಂಟ್ ಇರಬಹುದು, ಉತ್ತಮವಾಗಿ ನಾವು ಅದನ್ನು ನಿರ್ವಹಣೆ ಮಾಡಬಹುದು. ಮತ್ತೆ ಅದರ ಜೊತೆಗೆ ಈ ಎಣ್ಣೆ ಏನಿದೆ, ಈ ಓಪನ್ ಫ್ರೈಯಿಂಗ್ ಮಾಡಿದಾಗ ನಾವು ಎಣ್ಣೆಯನ್ನ ಸುಮಾರು 2-3 ಸಲ ಉಪಯೋಗಿಸಲಿಕ್ಕೆ ಸಾಧ್ಯ. ಅದ್ರ ನಂತರ ಉಪಯೋಗಿಸಿದ್ರೆ ಸಾಕಷ್ಟು ರಾಸಾಯನಿಕ ಬದಲಾವಣೆಗಳಾಗೋದ್ರಿಂದ ಅಂತಹ ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥಗಳು ಒಂದು ಗಂಟಲಿನಲ್ಲಿ ತೊಂದರೆಯನ್ನ ಅಥವಾ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯತೆ ಇದೆ. ಆದರೆ ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ಅಲ್ಲಿ ಎಣ್ಣೆಯನ್ನ ನಾವು ಒಂದು 50 ಸೈಕಲ್ಗಳಿಗೆ ಬಳಸಬಹುದು, 50 ಸಲ ಫ್ರೈ ಮಾಡಲಿಕ್ಕೆ ಬಳಸಬಹುದು. ಇಂತಹ ತಂತ್ರಜ್ಞಾನವನ್ನು ಉಪಯೋಗಿಸಿ ನಾವು ಫ್ರೈ ಮಾಡಿದ್ದೆ ಆದರೆ ಉತ್ತಮ ಗುಣಮಟ್ಟದ, ನಾವು ಇನ್ನೂ ಹೇಳಬೇಕು ಅಂತಂದ್ರೆ ಒಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ನಾವು ತಯಾರ ಮಾಡಲಿಕ್ಕೆ ಸಾಧ್ಯ ಇದೆ. ಇದನ್ನ ಈ ತರಹ ಪದಾರ್ಥಗಳನ್ನು ತಯಾರಿಸಿ ನಾವು ಹಲಸಿನ ಹಣ್ಣಿನಿಂದ ಈ ಸಂಸ್ಕರಿಸಿದ ಪದಾರ್ಥಗಳನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡಬಹುದು. ತವಾಗ್ಲೇ ಹೇಳಿದ್ರಿ ಎಲ್ಲಾ ಹಲಸಲ್ಲೂ ಕೂಡ ನಾವು ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ರಿ. ಹಾಗಿದ್ರೆ ನಾವು ಚಿಪ್ಸ್ ಮಾಡಬೇಕು ಅಥವಾ ಸಂಸ್ಕರಣೆಗೆ ಯೋಗ್ಯವಾದಂತಹ ಹಲಸನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಅಂದ್ರೆ ಏನು ಮಾನದಂಡಗಳನ್ನ ಅನುಸರಿಸಬೇಕು, ಯಾವ್ದು ಹೆಚ್ಚು ಸೂಕ್ತವಾದದ್ದು? ಈಗ ನಾವು ಈ ಫರ್ಮ್ ಫ್ಲಶ್ ಏನಿದೆ ಅಥವಾ ಗಟ್ಟಿ ಹಲಸು ಅಥವಾ ಕೊಬ್ಬರಿ ಹಲಸೇನಿದೆ ಇದನ್ನ ನಾವು ಚಿಪ್ಸ್ಗೆ ಬಳಸಬಾರದು. ಯಾಕೆಂದ್ರೆ ಅದು ತಿನ್ಲಿಕ್ಕೆ ಯೋಗ್ಯ ಆಗಿದೆ, ಅದಕ್ಕೆ ಒಂದು ಮೌಲ್ಯ ಹೆಚ್ಚಿರುತ್ತೆ. ಸೊ ನಾವು ಸಾಫ್ಟ್ ಫ್ಲಶ್ ಅಥವಾ ಈ ಮೆದು ಹಲಸೇನಿದೆ ಅದನ್ನ ನಾವು ಚಿಪ್ಸ್ಗೆ ಬಳಸಬೇಕು ಅನ್ನೋದು ಒಂದು. ಅದರಲ್ಲೇ ನಾವು ನೋಡ್ತಾ ಹೋದ್ರೆ ಒಂದು ಡ್ರೈ ಮ್ಯಾಟರ್ ಕಂಟೆಂಟ್ ಅನ್ನೋ ಅಂಶ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಶುಗರ್ ಕಂಟೆಂಟು ಎರಡನೇ ಅಂಶ. ಸೊ ಈ ಎರಡು ಅಂಶಗಳಲ್ಲಿ ಯಾವುದು ಡ್ರೈ ಮ್ಯಾಟರ್ ಕಂಟೆಂಟ್ ಹೆಚ್ಚಿರುತ್ತೆ ಮತ್ತೆ ಸಕ್ಕರೆ ಅಂಶ ತುಂಬಾ ಕಡಿಮೆ ಇರುತ್ತೆ, ಈ ಗುಣ ಏನಿದೆ ಹಲಸಿನಲ್ಲಿ ಇದು ಬಹಳ ಮುಖ್ಯವಾಗಿ ಆ ಒಂದು ಹಲಸಿನ ಬಳಕೆಗೆ ಸೂಕ್ತವೋ ಅಲ್ವೋ ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಒಂದು. ಎರಡನೇ ನಮಗೆ ಒಂದು ತಂಬ್ ರೂಲ್ ಅಂದ್ರೆ ಸಾಮಾನ್ಯವಾಗಿ ಯಾರಿಗೂ ಅಷ್ಟೊಂದು ಅನುಭವ ಇಲ್ಲ ಈ ಡ್ರೈ ಮ್ಯಾಟರ್ ಕಂಟೆಂಟ್ ಎಲ್ಲ ಹೆಂಗ್ ಕಂಡಿಡಿಯೋದು, ಸ್ಟಾರ್ಚ್ ಕಂಟೆಂಟ್ ಎಲ್ಲಿ ಕಂಡಿಡಿಯೋದು, ಲ್ಯಾಬ್ಗೆಲ್ಲ ಹೋಗ್ಬೇಕಾ ಅನ್ನೋದಿದ್ರೆ ಒಬ್ಬ ರೈತರು ಇರ್ಬೋದು ಅಥವಾ ಗೃಹಿಣಿ ಇರ್ಬೋದು, ಅವ್ರು ಹೇಗೆ ಮಾಡಬಹುದು ಅಂದ್ರೆ ಈಗ ರಿಫ್ರಾಕ್ಟೋಮೀಟರ್ ಅಂತ ಹೇಳಿ ಒಂದು ಸಣ್ಣ ಒಂದು ಸಕ್ಕರೆ ಅಂಶವನ್ನು ತಿಳಿಯುವಂತಹ ಒಂದು ಟೂಲ್ ಇದೆ, ಸಣ್ಣ ಒಂದು ಲ್ಯಾಬೊರೇಟರಿ ಟೂಲ್. ಸೊ ಅದರಲ್ಲಿ ನಾವು ಈ ಹಲಸಿನ ತೊಳೆಯ ರಸವನ್ನು ತೆಗೆದು ನೋಡಿದಾಗ 10 ಡಿಗ್ರಿ ಬ್ರಿಕ್ಸ್ ಇರಬೇಕು. 10 ಡಿಗ್ರಿ ಬ್ರಿಕ್ಸ್ಗಿನ್ನ ಹೆಚ್ಚಿತ್ತು ಅಂದ್ರೆ 12, 13, 14 ಇತ್ತು ಅಂತಂದ್ರೆ ಅದು ಚಿಪ್ಸ್ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ. 10 ಇತ್ತು ಅಥವಾ 10 ಕ್ಕಿಂತ 8, 7 ನೋ ಪ್ರಾಬ್ಲಮ್. ಆದ್ರೆ ಸ್ವಲ್ಪ ಇಳುವರಿ ಕಡಿಮೆ ಆಗ್ಬಹುದು, ಚಿಪ್ಸಿನ ಒಂದು ಇಳುವರಿ ಕಡಿಮೆ ಆಗ್ಬಹುದು. ಬಟ್ 10 ಒಂದು ಒಳ್ಳೆಯ ಒಂದು ಬೆಂಚ್ ಮಾರ್ಕ್ ಇದ್ದ ಹಾಗೆ. ಸೊ ಅದನ್ನ 10 ಇದೆ ಡಿಗ್ರಿ ಬ್ರಿಕ್ಸ್ ಅಂತಂದ್ರೆ ಅದನ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯತೆ ತುಂಬಾ ಹೆಚ್ಚು, ಚೆನ್ನಾಗಿರುತ್ತೆ, ಒಳ್ಳೆಯ ಗುಣಮಟ್ಟದ ಇದನ್ನ ಪಡೆಯಬಹುದು. ಆದ್ರೆ ಕೆಲವೊಂದಿಷ್ಟು ಚಿಪ್ಸ್ ಕೆಲವೊಂದು ಮರಗಳಲ್ಲಿ ಒಂದು 4-5 ಮರ 10 ಮರ ಟ್ರೈ ಮಾಡಿ ನೋಡಿದಾಗ ಕೆಲವೊಂದಿಷ್ಟು ಕಪ್ಪು ಬರಬಹುದು, ಕೆಲವೊಂದಿಷ್ಟು ಒಳ್ಳೆಯ ಬಣ್ಣ ಒಪ್ಪುವಂತ ಬಣ್ಣ ಬರಬಹುದು. ಇದು ಯಾಕೆ ಅಂತಂದ್ರೆ ಅದರಲ್ಲಿ ಇರುವಂತಹ ಸಕ್ಕರೆ ಪ್ರಮಾಣ ಹೆಚ್ಚು ಕಡಿಮೆ ಆಗೋದ್ರಿಂದ. ಅಂದ್ರೆ ಅದರಲ್ಲಿ ಸಕ್ಕರೆಯಲ್ಲೂ ಕೂಡ ರೆಡ್ಯೂಸಿಂಗ್ ಅಂಡ್ ನಾನ್ ರೆಡ್ಯೂಸಿಂಗ್ ಶುಗರ್ ಅನ್ನೋಂತ ಎರಡು ತರದ ಒಂದು ಸಕ್ಕರೆಗಳಿರುತ್ತೆ. ಅದರಲ್ಲಿ ರೆಡ್ಯೂಸಿಂಗ್ ಶುಗರ್ ಅನ್ನೋ ಒಂದು ಸಕ್ಕರೆ ಹೆಚ್ಚಿತ್ತು ಅಂತಂದ್ರೆ ನಾವು ಕರೆದಂತ ಆಲೂಗಡ್ಡೆ ಚಿಪ್ಸ್ ಇರಬಹುದು ಅಥವಾ ಈ ಒಂದು ಹಲಸಿನ ಚಿಪ್ಸ್ ಇರಬಹುದು, ಅವು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಹಾಗಾಗಿ ರೆಡ್ಯೂಸಿಂಗ್ ಶುಗರ್ ಕಂಟೆಂಟ್ ಅನ್ನೋದು ಬಹಳ ಮುಖ್ಯ. ಆದ್ರೆ ಒಂದು ತಂಬ್ರೂರು ಸಿಂಪಲ್ ಆಗಿ ನಾವು ಟೆಸ್ಟ್ ಮಾಡಬೇಕು ಅಂದ್ರೆ ಈ ಹ್ಯಾಂಡ್ ರಿಫ್ರಾಕ್ಟೋಮೀಟರ್ ಅಲ್ಲಿ ಸಕ್ಕರೆ ಅಂಶ 10 ಇತ್ತು ಅಂದ್ರೆ ಒಳ್ಳೇದು. ಆಮೇಲೆ ಅದಾದ್ಮೇಲೆ ನಂತರದಲ್ಲಿ ನಮಗೆ ಒಬ್ಬ ಲೇಮ್ಯಾನ್ ಪ್ರಾಕ್ಟೀಸ್, ಒಬ್ಬ ಕಾಮನ್ ಒಬ್ಬ ಮನುಷ್ಯ ಮಾಡಬೇಕು ಅಂತಂದ್ರೆ ಸಾಮಾನ್ಯ ಮನುಷ್ಯ, ಅದನ್ನ ಫ್ರೈ ಮಾಡಿ ಎಲ್ಲ ಆದ್ಮೇಲೆ ಬಣ್ಣದ ಮೇಲೆ ಒಂದು ಆರೈಕೆ ಮಾಡ್ತಾರೆ. ಎಲ್ಲವೂ ಬಣ್ಣ ಒಂದು 10 ಚೆನ್ನಾಗೆ ಬರ್ತವೆ, ಆದ್ರೆ ತಿಂದು ನೋಡಿದಾಗ ಕೆಲವೆಲ್ಲ ಹಿಟ್ಟು ತಿಂದಂಗೆ ಅನುಭವ ಆಗುತ್ತೆ. ಅದು ಒಂಥರ ಗರಿಗರಿಯಾದ ಒಂದು ಅನುಭವ ಕೊಡೋದಿಲ್ಲ. ಸೊ ಅದು ಸ್ಟಾರ್ಚು ಮತ್ತೆ ಡ್ರೈ ಮ್ಯಾಟರ್ ಕಂಟೆಂಟ್ ವ್ಯತ್ಯಾಸದಿಂದ ಆಗುವಂಥದ್ದು. ಸೊ ಇದನ್ನ ನಾವು ಕೂಡ ಆರಿಸಬಹುದು. ಅದರಲ್ಲಿ ಬಣ್ಣ ಎಲ್ಲವೂ ಚೆನ್ನಾಗಿ ಬಂದಿದ್ರು ಕೂಡ ಆ ಒಂದು ಗುಣಮಟ್ಟ ಹೇಳ್ಕೊಳ್ಳೋಂಥದ್ದು ಇರೋದಿಲ್ಲ. ಸೊ ಈ ರೀತಿ ಆರಿಸೋದ್ರಿಂದ ನಾವು ಒಳ್ಳೆ ಚಿಪ್ಸ್ ತಳಿಯನ್ನು ಕೂಡ ನಾವೇ ಕೂಡ ಆರಿಸಬಹುದು. ಒಬ್ಬ ರೈತನೇ ಕೂಡ ಆರಿಸಬಹುದು ಅಥವಾ ಒಬ್ಬ ಗೃಹಿಣಿ ಕೂಡ ಆರಿಸಬಹುದು. ಅದೇ ರೀತಿ ಹಪ್ಪಳದ್ದು ಅಷ್ಟೇ. ಹಪ್ಪಳಕ್ಕೆ ಮತ್ತೆ ಚಿಪ್ಸ್ಗೆ ಏನು ವ್ಯತ್ಯಾಸ ಅಂತಂದ್ರೆ, ಚಿಪ್ಸ್ ಅನ್ನ ಮಾಡಬೇಕು ಹಲಸಿನಿಂದ ಅಂತಂದ್ರೆ ಹಲಸನ್ನ ಕತ್ತರಿಸಿದ ದಿನವೇ ಮಾಡಬೇಕು. ಅದು ಮುಂದಿನ ದಿವಸಕ್ಕೆ ಬರೋದಿಲ್ಲ, ಯಾಕಂದ್ರೆ 10 ಡಿಗ್ರಿ ಬ್ರಿಕ್ಸ್ ಇರೋದು ನೆಕ್ಸ್ಟ್ ಡೇ 14-15 ಡಿಗ್ರಿ ಬ್ರಿಕ್ಸ್ಗೆ ಹೋಗ್ಬಿಡುತ್ತೆ. ನಮ್ಗೆ ಹೆಂಗೆ ನಾವು ನಮಗೆ ತಿನ್ನೋಂತ ಹಲಸ ಏನಿರುತ್ತೆ ಅದು 18-28-30 ಡಿಗ್ರಿ ಬ್ರಿಕ್ಸ್ ಇರುತ್ತೆ. ಸೊ ನಮಗೆ ತಿನ್ನುವಂತಹ ಸಿಹಿಯಾದ ಹಲಸು, ಕೊಬ್ಬರಿ ಹಲಸು ಇರ್ಬೋದು, ಯಾವುದೇ ಇರ್ಬೋದು, ನಾವು ತುಂಬಾ ಇಷ್ಟಪಟ್ಟಿದೀವಿ, ತುಂಬಾ ಚೆನ್ನಾಗಿದೆ ಹಣ್ಣು ಅಂದ್ರೆ ಒಂದು 20-25-30 ಡಿಗ್ರಿ ಬ್ರಿಕ್ಸ್ ತನಕನೂ ಇರುತ್ತೆ. ಬಟ್ ನಮಗೆ ಈಗ ಚಿಪ್ಸ್ ಮಾಡಬೇಕು ಅಂದ್ರೆ 10 ಡಿಗ್ರಿ ಇರಬೇಕು, ಅಥವಾ ಹಪ್ಪಳ ಮಾಡಬೇಕು ಅಂದ್ರೆ ಮ್ಯಾಕ್ಸಿಮಮ್ 14 ಡಿಗ್ರಿ ಬ್ರಿಕ್ಸ್. ಅದಕ್ಕಿಂತ ಹೆಚ್ಚಿಗೆ ಆದ್ರೆ ಹಪ್ಪಳನೂ ಚೆನ್ನಾಗಿ ಬರೋದಿಲ್ಲ. ಆದ್ರೆ ಒಂದು ಸ್ವಲ್ಪ ಲಿವರೇಜ್ ಇದೆ ಯಾವುದಕ್ಕೆ, ಹಪ್ಪಳಕ್ಕೆ ಸ್ವಲ್ಪ ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ 14 ಡಿಗ್ರಿ ಬ್ರಿಕ್ಸ್ ವರೆಗೆ. ಮತ್ತೆ ಇನ್ನೊಂದು ಹಪ್ಪಳವನ್ನ ಮಾಡೋಕೆ ಇವತ್ತಿಲ್ದ ನಾಳೆಗೂ ಮಾಡಬಹುದು. ಅದೊಂದು ಸ್ವಲ್ಪ ಲಿಬರ್ಟಿ ಹಪ್ಪಳದ ಬಗ್ಗೆ ವಿಷಯದಲ್ಲಿ ಸಿಗುತ್ತೆ. ಈ ಬಿಳುವ ಅನ್ನುವಂಥದ್ರ ಬಗ್ಗೆ ತಾವು ಹೇಳಿದ್ರಿ, ನೀವೇ ಹೇಳಿದ ಹಾಗೆ ಅಥವಾ ನಾವು ಅನುಭವಿಸಿದ ಹಾಗೆ ಒಂದು ಸ್ವಲ್ಪ ಹಣ್ಣಾದ್ರೆ ಸಾಕದು ತುಂಬಾ ಮೆದು ಆಗ್ಬಿಡುತ್ತೆ. ಹಾಗಾಗಿ ಯಾವ ಹಂತದಲ್ಲಿ ನಾವು ಅದನ್ನ ಹಪ್ಪಳ ಅಥವಾ ಚಿಪ್ಸ್ ಅನ್ನ ಮಾಡ್ಲಿಕ್ಕೆ ಅದನ್ನ ಆಯ್ಕೆ ಮಾಡ್ಕೋಬೇಕು? ಅದು ನೋ ಡೌಟ್ ಏನಂದ್ರೆ ಅದು ಬಲ್ತಿರಬೇಕು. ಬಲ್ತಿರೋದನ್ನ ಮಾತ್ರ ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ಬಲ್ತಿಲ್ಲ ಎಳೆದನ್ನ ತಗೊಂಡ್ವಿ ಅಂತಂದ್ರೆ, ಈಗ 5 ಡಿಗ್ರಿ ಬ್ರಿಕ್ಸ್, 6 ಡಿಗ್ರಿ ಬ್ರಿಕ್ಸ್ ಬಂತು ಅಂದ್ರೆ ಚಿಪ್ಸ್ ನ ಬರುತ್ತೆ, ತಯಾರಾಗುತ್ತೆ. ಬಟ್ ಆ ಇಳುವರಿ ಕಡಿಮೆ, ಒಳಗಡೆ ಅದು ಬೆಳವಣಿಗೆ ಆಗಿರೋದಿಲ್ಲ ಪೂರ್ತಿ ಪ್ರಮಾಣದಲ್ಲಿ. ಈಗ ಎಷ್ಟೋ ಒಂದು ನಿಮಗೆ 10 ಕೆಜಿ ಬರುವಂತ ಹಲಸನ್ನ ನಾವು 7 ಕೆಜಿನೋ 8 ಕೆಜಿನೋ ಬಂದ ಕತ್ತರಿಸಿದ್ರೆ ಆ ಒಂದು 2 ಕೆಜಿಯ ಪ್ರಮಾಣ ಏನಿದೆ ಅದು ವ್ಯತ್ಯಾಸ ಆಗಿ ಅಷ್ಟೊಂದು ಇಳುವರಿ ನಮಗೆ ಕಡಿಮೆ ಆಗುತ್ತೆ. ಹಾಗಾಗಿ ಬಲುತಿರಬೇಕು, ಆದ್ರೆ ಹಣ್ಣಾಗಿರಬಾರದು. ಆ ಒಂದು ಬಲುತ ಹಂತದಲ್ಲಿ ಅದರದ ಡಿಗ್ರಿ ಬ್ರಿಕ್ಸ್ 10 ಇರಬೇಕು, ಅದು ಸೂಕ್ತವಾದ ಹಂತ. ಯಾವುದಕ್ಕೆ? ಹಲಸಿನ ಚಿಪ್ಸ್ ಇರ್ಬೋದು, ಹಪ್ಪಳ ಇರ್ಬೋದು. ಹಪ್ಪಳಕ್ಕೆ ಇನ್ನೊಂದು ಸ್ವಲ್ಪ ಇನ್ನೊಂದು 2 ಡಿಗ್ರಿ 3 ಡಿಗ್ರಿ ಹೆಚ್ಚಾದರೂ ಪರವಾಗಿಲ್ಲ. ಸೊ ಇದು ಒಂದು ಉತ್ತಮವಾದ ಒಂದು ಕೊಯ್ಲಿನ ಹಂತ ಈ ಚಿಪ್ಸ್ ಮತ್ತು ಹಪ್ಪಳ. ಮತ್ತೆ ಈ ಚಿಪ್ಸ್ ಅನ್ನ ಬಿಟ್ಟು ಬೇರೆ ಇನ್ನೇನನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಇದಲ್ದೇನೆ ಈ ಹಲಸಿನ ಏನು ಬಲಿತಂತ ತೊಳೆಗಳಿರುತ್ತೆ ಅದನ್ನ ಒಣಗಿಸಿ ಡ್ರೈಯರ್ನಲ್ಲಿ ಒಂದು ಸುಮಾರು 55-60 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಒಣಗಿಸಿ ಅದನ್ನ ಪುಡಿಯನ್ನ ಮಾಡಬಹುದು. ಆ ಒಂದು ಪುಡಿಯಿಂದ ನಾವು ಬಿಸ್ಕೆಟ್ಗಳನ್ನ ತಯಾರಿಸಬಹುದು. ಸೊ ಅದಲ್ದೇ ಕೇಕ್ಗಳಿಗೆ ಬಳಸಬಹುದು. ಸಾಮಾನ್ಯ ಬಳಕೆಯಲ್ಲಿ ಮಾಡುವಂತಹ ಚಪಾತಿ ಇರಬಹುದು, ರೊಟ್ಟಿ ಇರಬಹುದು, ಇವುಗಳಿಗೆ ಕೂಡ ಒಂದು ಸೂಕ್ತ ಪ್ರಮಾಣದಲ್ಲಿ ಆ ಹಿಟ್ಟನ್ನು ಬೆರೆಸಿಕೊಂಡು ಮಾಡಿದ್ರೆ ಆ ಒಂದು ಚಪಾತಿ ಅಥವಾ ರೊಟ್ಟಿಯ ಒಂದು ನ್ಯೂಟ್ರಿಷನಲ್ ಕ್ವಾಲಿಟಿ ಏನಿರುತ್ತೆ, ಪೋಷಕಾಂಶದ ಒಂದು ಗುಣಮಟ್ಟ ಏನಿರುತ್ತೆ ಅದನ್ನ ಕೂಡ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇದಲ್ದೇನೆ ನಾವು ಹಲಸಿನ ಹಣ್ಣು ಆದ್ಮೇಲೆ ಈಗ ಏನು ಬಿಳುವ ಇದೆ ಅದು ಹಣ್ಣು ಆಯ್ತು ಅಂತಂದ್ರೆ ಒಂದು ಜ್ಯೂಸ್ ಮಾಡಬಹುದು, ಅದರ ಜೊತೆಗೆ ಜಾಮ್ ಕೂಡ ಮಾಡಬಹುದು. ಮಿಕ್ಸ್ಡ್ ಜಾಮ್ಗಳಿಗೆ ಕೂಡ ಅದನ್ನ ಉಪಯೋಗಿಸಬಹುದು. ಅಲ್ಲದೆ ಹಲಸಿನ ಒಂದು ಬರ್ಫಿಯನ್ನ ತಯಾರು ಮಾಡಬಹುದು. ಹಲಸಿನ ಎಳೆಯದಾಗಿರುತ್ತೆ, ಅದನ್ನ ಹಲಸಿನ ತರಕಾರಿಯಾಗಿ ಉಪಯೋಗಿಸಬಹುದು. ಅದೇ ಬಿಳುವ ತಳಿಯಲ್ಲಿ ಏನು ಹಣ್ಣಾಗ್ಲಿಕ್ಕಿಂತ ಮುಂಚೆ ಅಥವಾ ಬರಿಯೋಕ್ಕಿಂತ ಮುಂಚೆ ಸುಮಾರು 1.5-2 ಕೆಜಿ ತೂಕ ಇದ್ದಾಗ ಅದನ್ನ ಹಲಸಿನ ತರಕಾರಿಯಾಗಿ ಉಪಯೋಗಿಸಬಹುದು. ಅದಕ್ಕೂ ಕೂಡ ಬಹಳಷ್ಟು ಡಿಮ್ಯಾಂಡ್ ಇದೆ. ಅದನ್ನ ಮಿನಿಮಲಿ ಪ್ರೊಸೆಸ್ಡ್ ಪ್ರಾಡಕ್ಟ್ ಆಗಿ ಅಂದ್ರೆ ಒಂದು ಸಿಪ್ಪೆ ತೆಗೆದು ಹಲಸಿನ ಒಳಗಡೆದೆಲ್ಲದನ್ನು ತರಕಾರಿಯಾಗಿ ಹೇಗೆ ಬಳಸಬಹುದು ಆ ಹಂತಕ್ಕೆ ತಂದು ಅದನ್ನ ಪ್ಯಾಕಿಂಗ್ ಮಾಡಿ ಒಂದು 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ರೆಫ್ರಿಜರೇಷನ್ ಮಾಡಿದ್ವಿ ಅಂತಂದ್ರೆ ಸುಮಾರು 3-4 ದಿನಗಳ ಕಾಲ ಅದನ್ನ ಇಟ್ಟು ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಹಲಸಿನ ಕೊಬ್ಬರಿ ತೊಳೆಗಳನ್ನು ಕೂಡ ಮಾರಾಟ ಮಾಡಬಹುದು. ಇದಿಷ್ಟು ಬಲಿತಂತಹ ಹಲಸಿನ ಕಾಯಿಗಳನ್ನ ಅಥವಾ ಹಣ್ಣನ್ನ ಹೇಗೆ ನಾವು ಬಳಕೆಯನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಇತ್ತೀಚಿನ ದಿವಸಗಳಲ್ಲಿ ಈ ಹಲಸಿನ ಬೀಜಕ್ಕೂ ಕೂಡ ಹೆಚ್ಚು ಮಹತ್ವ ಬಂದಿದೆ. ಹಿಂದೆಲ್ಲ ಹಲಸಿನ ಬೀಜವನ್ನ ಸುಟ್ಟು ತಿಂತಕ್ಕಂಥದ್ದು ಅಥವಾ ಸಾರಿನಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಅಷ್ಟೇ ಇತ್ತು. ಈಗ ಅದರಲ್ಲಿರ್ತಕ್ಕಂತಹ ಪೋಷಕಾಂಶಗಳಿಂದಾಗಿ ಅದನ್ನ ಇನ್ನೂ ಒಂದಷ್ಟು ಮೌಲ್ಯವರ್ಧನೆಯನ್ನ ಮಾಡಿ ಬಳಕೆ ಮಾಡ್ತಕ್ಕಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅದರ ಪುಡಿಯನ್ನ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಬಳಕೆಯನ್ನ ಮಾಡ್ತಕ್ಕಂಥದ್ದು ಈ ತರದ್ದೆಲ್ಲವೂ ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಹಲಸಿನ ಬೀಜವನ್ನ ಹೇಗೆಲ್ಲ ಸದ್ಬಳಕೆಯನ್ನ ಮಾಡಬಹುದು? ಈಗ ಹಲಸಿನ ವಿವಿಧ ಭಾಗಗಳನ್ನ ಹೋಲಿಸಿದ್ರೆ ಒಂದು ತಿನ್ನಬಹುದಾದಂಥದ್ದು ತೊಳೆ, ಅದು ಬಿಟ್ಟರೆ ಅದರೊಳಗಿನ ಬೀಜ. ಈ ಬೀಜ ಮತ್ತೆ ತೊಳೆಗೆ ಹೋಲಿಸಿದ್ರೆ ತೊಳೆಗಳಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ಆದ್ರೆ ಬೀಜದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಸೊ ಅದು ಒಂದು ಬಹಳ ಮುಖ್ಯವಾದ ಅಂಶ ಗಮನಿಸಬೇಕು. ಯಾಕಂದ್ರೆ ಪ್ರೋಟೀನ್ಗೆ ನಾವು ಸಾಕಷ್ಟು ಸಲ ಬೇಳೆಕಾಳುಗಳ ಮೇಲೆ ಅವಲಂಬನೆ ಮಾಡಿರ್ತೀವಿ. ಹಣ್ಣುಗಳಲ್ಲಿ ಪ್ರೋಟೀನ್ಗಳು ಇರೋದು ತುಂಬಾ ಕಡಿಮೆ, ಅದರಲ್ಲಿ ಈ ಹಲಸಿನ ಬೀಜದಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿರುತ್ತೆ. ಇದನ್ನ ಉಪಯೋಗಿಸೋದು ಹೇಗೆ ಅಂತಂದ್ರೆ, ಅದನ್ನ ನಾವು ಬೇಯಿಸದೆ ತಿನ್ನಬಾರದು. ಯಾಕೆ ಅಂತಂದ್ರೆ ಅದರಲ್ಲಿ ಒಂದು ಟ್ರಿಪ್ಸಿನ್ ಇನ್ಹಿಬಿಟರ್ ಅಂದ್ರೆ ನಮ್ಮಲ್ಲಿ ದೇಹದಲ್ಲಿ ಪ್ರೋಟೀನ್ ಅನ್ನ ಡೈಜೆಷನ್ ಜೀರ್ಣ ಆಗಿಸುವಂತಹ ಒಂದು ಎನ್ಝೈಮ್ ಏನಿದೆ ಅದನ್ನೇ ತಡೆ ಹಿಡಿಯುತ್ತೆ. ರಾ ಆಗಿ ಅದನ್ನ ತಿಂದ್ರೆ, ಕಚ್ಚಾವಾಗಿ ಅದನ್ನ ತಿಂದ್ರೆ, ಹಾಗಾಗಿ ಅದನ್ನ ಬೇಯಿಸಿ ತಿನ್ನಬೇಕು. ಅಂದ್ರೆ ನೀವು ಹೇಳಿದ್ರೆ ಈಗ ಸಾಂಬಾರ್ ಮಾಡಿ ತಿನ್ನಬಹುದು, ಅಥವಾ ಸುಟ್ಟು ತಿನ್ನಬಹುದು, ಅಥವಾ ಅದನ್ನ ಬೇರೆ ರೂಪಕ್ಕೆ ನಾವು ಪರಿವರ್ತನೆ ಮಾಡಬೇಕು ಅಂತಂದ್ರು ಕೂಡ ಅದನ್ನ ರೋಸ್ಟ್ ಮಾಡಬೇಕಾಗತ್ತೆ. ಆ ಬೀಜವನ್ನ ಬಾಣಲೆಯಲ್ಲಿ ಹುರಿದು ಅದರ ನಂತರದಲ್ಲಿ ಆ ಸಿಪ್ಪೆಯನ್ನ ಬೇರ್ಪಡಿಸಿ ಅದರಿಂದ ನಾವು ಪುಡಿಯನ್ನ ತಯಾರು ಮಾಡಿಕೊಂಡ್ರೆ ಅದು ಆ ಒಂದು ಟ್ರಿಪ್ಸಿನ್ ಇನ್ಹಿಬಿಟರ್ ಅನ್ನ ಹೊಂದಿರೋದಿಲ್ಲ. ಅದನ್ನ ನಾವು ಬೇರೆ ಬೇರೆ ಪದಾರ್ಥಗಳಿಗೆ, ನಾವು ಆಗಲೇ ಹೇಳಿದ ಹಾಗೆ ತೊಳೆಯ ಪುಡಿಯನ್ನ ಹೇಗೆ ಚಪಾತಿ ರೊಟ್ಟಿಯಲ್ಲಿ ಬಳಸಬಹುದು, ಈ ಒಂದು ಪ್ರೋಟೀನ್ ಯುಕ್ತ ಈ ಬೀಜದ ಪುಡಿ ಏನಿರುತ್ತೆ ಇದನ್ನು ಕೂಡ ನಾವು ಚಪಾತಿ ಮತ್ತೆ ರೊಟ್ಟಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು 10% ಪ್ರಮಾಣದಲ್ಲಿ ಬಳಸಬಹುದು. ಅದರ ಜೊತೆಗೆ ಈ ಕುಕ್ಕೀಸ್ ಮಾಡಬಹುದು, ಬಿಸ್ಕೆಟ್ ಗಳನ್ನ ತಯಾರು ಮಾಡ್ಲಿಕ್ಕೆ ಅದನ್ನು ಬಳಸಬಹುದು, ಆಮೇಲೆ ಕೇಕ್ ಗಳನ್ನ ತಯಾರು ಮಾಡ್ಲಿಕ್ಕೆ ಬಳಸಬಹುದು, ಹೆಲ್ತ್ ಮಿಕ್ಸ್ ಗಳನ್ನ ತಯಾರು ಮಾಡಲಿಕ್ಕೆ ಬಳಸಬಹುದು. ಹೀಗೆ ವೈವಿಧ್ಯಮಯ ಒಂದು ಬಳಕೆಯನ್ನ ಈ ಒಂದು ಹಲಸಿನ ಬೀಜಕ್ಕೂ ಕೂಡ ನಾವು ನೀಡಲಿಕ್ಕೆ ಸಾಧ್ಯ ಇದೆ. ಈಗೆಲ್ಲ ನಾವು ಹಲಸಿನ ಬೀಜವನ್ನ ಮತ್ತೆ ಹಲಸಿನ ಹಣ್ಣು ಅಥವಾ ಕಾಯಿಯನ್ನ ಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದು. ನಾವು ಇವತ್ತು ಮಾತಾಡಬೇಕಾಗಿರ್ತಕ್ಕಂಥ ಮತ್ತೊಂದು ಮುಖ್ಯವಾದಂತಹ ವಿಷಯ ಅಂತ ಹೇಳಿದ್ರೆ ಈ ಹಣ್ಣುಗಳನ್ನ ಪಕ್ವಗೊಳಿಸುವ ಬಗ್ಗೆ, ಅಂತ ಅಂದ್ರೆ ಹಣ್ಣು ಮಾಡುವ ಬಗ್ಗೆ. ಯಾವುದು ಬಲಿತಂತಹ ಕಾಯಿ ಇರುತ್ತೋ ಅದನ್ನ ಹಣ್ಣು ಮಾಡ್ತಕ್ಕಂಥದ್ದು. ಈ ಹಣ್ಣು ಮಾಡುವ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ನಮ್ಮ ಜನಸಾಮಾನ್ಯರಲ್ಲೂ ಕೂಡ ಅನೇಕ ನಂಬಿಕೆಗಳಿದ್ದಾವೆ, ಮೂಢನಂಬಿಕೆಗಳು ಕೂಡ ಇದ್ದಾವೆ, ಕೆಲವು ಭಯವೂ ಕೂಡ ಇದೆ. ಯಾಕೆ ಅಂತ ಅಂದ್ರೆ ರಾಸಾಯನಿಕಗಳನ್ನ ಹೆಚ್ಚು ಬಳಕೆಯನ್ನ ಮಾಡಿ ಹಣ್ಣನ್ನ ಮಾಡಿಸಲಾಗ್ತಾ ಇದೆ, ಇದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು. ಈ ಒಂದು ಹಣ್ಣುಗಳ ಪಕ್ವಗೊಳಿಸುವಿಕೆ ಸಂಬಂಧಪಟ್ಟ ಹಾಗೆ ಏನು ತಮ್ಮ ಅಭಿಪ್ರಾಯ? ನಾವು ಹಣ್ಣುಗಳನ್ನ ಮಾಗಿಸಬೇಕು ಅಂತಂದ್ರೆ ಮೊದಲನೇ ಅಂಶ ಅವು ಸರಿಯಾಗಿ ಬಲಿತಿರ್ಬೇಕು. ಬಲಿತೆ ಇರುವಂತಹ ಹಣ್ಣುಗಳನ್ನ ನಾವು ಮಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಣ್ಣು ಮಾಗಬೇಕು ಅಂತಂದ್ರೆ ಅದರಲ್ಲಿ ಒಂದು ರಾಸಾಯನಿಕ ಬಹಳ ಮುಖ್ಯ, ಅಂದ್ರೆ ಅದು ಎಥಿಲೀನ್ ಅಂತ ಹೇಳಿ ಕರಿತೀವಿ. ಅದು ಯಾವುದೇ ಹಣ್ಣನ್ನ ನಾವು ಸಾಂಪ್ರದಾಯಿಕವಾಗಿ ನಾವು ಹೇಗೆ ಹಣ್ಣನ್ನ ನಾವು ಹಳ್ಳಿಗಳಲ್ಲಿ ಈಗೂ ಕೂಡ ಕೆಲವೊಂದ್ಸಲ ಮಾಗಿಸ್ತೀವಿ, ಬಾಳೆಹಣ್ಣು ಇರ್ಬೋದು, ಮಾವಿನಹಣ್ಣು ಇರ್ಬೋದು, ಅಂದ್ರೆ ಹುಲ್ಲುಗಳಲ್ಲಿ ಇಟ್ಟು ಮಾಗಿಸುವಂಥದ್ದು, ಹೊಗೆ ಹಾಕಿ ಮಾಗಿಸುವಂಥದ್ದು, ಈ ಪದ್ಧತಿಗಳನ್ನ ನಾವು ಮಾಡ್ತೀವಿ. ಈ ಒಂದು ಹುಲ್ಲಿನಲ್ಲಿಟ್ಟು ಮಾಗಿಸುವಾಗಲೂ ಕೂಡ ಅದು ಆಂತರಿಕವಾಗಿ ಎಥಿಲೀನ್ ಅನ್ನ ಬಿಡುಗಡೆ ಮಾಡ್ತಾ ಹೋಗುತ್ತೆ ಆ ಹಣ್ಣು. ಅದು ಆ ಆಂತರಿಕ ಎಥಿಲೀನ್ ಅಂಶ ಹೆಚ್ಚು ಆದಾಗ ಆ ಹಣ್ಣು ಪಕ್ವ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಹುಲ್ಲಿನಲ್ಲಿ ನಾವಿಟ್ಟು ಹಣ್ಣು ಮಾಡಿದಾಗ ಯಾವ್ಯಾವುದಕ್ಕೆ ಎಥಿಲೀನ್ ಬೇಗನೆ ಬಿಡುಗಡೆ ಆಗುತ್ತೆ ಆ ಹಣ್ಣು ಬೇಗ ಪಕ್ವ ಆಗುತ್ತೆ. ಕೆಲವೊಂದರಲ್ಲಿ ಒಂದು ವಾರದ ತನಕನೂ ಆಗೋದಿಲ್ಲ, ಯಾಕಂದ್ರೆ ಅದರಲ್ಲಿ ಬೇಕಾದಂತಹ ಎಥಿಲೀನ್ ನಿಧಾನಕ್ಕೆ ಅದಕ್ಕೆ ಬಿಡುಗಡೆಯಾಗಿ ಅದು ಪಕ್ವ ಆಗುತ್ತೆ. ಅಂದ್ರೆ ಇದು ಮುಖ್ಯವಾಗಿ ತಿಳ್ಕೊಳ್ಬೇಕಾದಂದ್ರೆ ಹಣ್ಣು ಮಾಗಲಿಕ್ಕೆ ಎಥಿಲೀನ್ ಬಹಳ ಮುಖ್ಯವಾದಂತಹ ಒಂದು ಹಾರ್ಮೋನ್. ಅದು ನ್ಯಾಚುರಲ್ ಆಗಿ ನಾವು ಹಣ್ಣಾದ್ರೂ ಅದರಿಂದನೇ ಹಣ್ಣಾಗುತ್ತೆ. ಆದ್ರೆ ಕೆಲವರಲ್ಲಿ ಅಪನಂಬಿಕೆ ಏನಿದೆ ಅಂತಂದ್ರೆ ಕೃತಕವಾಗಿ ಹಣ್ಣು ಮಾಡೋದು ನಮಗೆಲ್ಲ ಹಾನಿ, ನಮ್ಮ ದೇಹಕ್ಕೆ ಸರಿಯಾಗದಿಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋ ಒಂದು ಭಾವನೆ ಇದೆ. ಆದ್ರೆ ಒಂದಂತೂ ಸತ್ಯ, ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಒಂದು ರಾಸಾಯನಿಕ ಏನಿದೆ ಆ ಪುಡಿಯನ್ನ ಬಳಸಿ ಹಣ್ಣು ಮಾಡೋದು ಕಾನೂನಿಗೆ ವಿರುದ್ಧ. ಸಾಕಷ್ಟು ದಶಕಗಳ ಕಾಲ ಅದನ್ನ ಬಳಸ್ತಾ ಇದ್ರು ಈ ಹಣ್ಣು ಮಾರಾಟಗಾರರು. ಆ ಒಂದು ಪುಡಿಯನ್ನ ಹಣ್ಣುಗಳ ಮೇಲೆ ಎರಚಿ ಬಿಟ್ರೆ ಅದು ಹಣ್ಣಾಗ್ತಾ ಇತ್ತು, ಅಲ್ಲಿ ಎಥಿಲೀನ್ ಇರ್ತಿದ್ದಿಲ್ಲ, ಅಸಿಟಿಲೀನ್ ಅನ್ನೋ ಒಂದು ಕೆಮಿಕಲ್ ಬಿಡುಗಡೆಯಾಗಿ ಹಣ್ಣು ಮಾಗದು. ಆದ್ರೆ ಆ ಒಂದು ಕ್ಯಾಲ್ಸಿಯಂ ಕಾರ್ಬೈಡ್ ಏನಿದೆ ಅದು ಕಾರ್ಸಿನೆಜೆನಿಕ್ ಅಂದ್ರೆ ಕ್ಯಾನ್ಸರ್ ಕಾರಕ. ಈ ಒಂದು ದೃಷ್ಟಿಯಿಂದ ಈ ಕೃತಕವಾಗಿ ಮಾಗಿಸೋ ಪದ್ಧತಿ ಎಲ್ಲದೂ ಕೆಟ್ಟದು ಅನ್ನೋ ಒಂದು ಭಾವನೆ ಸಾರ್ವಜನಿಕರಲ್ಲಿ ಮೂಡಿದೆ. ಅದು ತಪ್ಪು. ಯಾಕೆಂದ್ರೆ ಜಗತ್ತಿನಾದ್ಯಂತ ಮಾವಿನ ಹಣ್ಣು ಇರಬಹುದು, ಬಾಳೆಹಣ್ಣು, ಇದೆರಡು ಮುಖ್ಯವಾಗಿ ಮಾಗಿಸುವಂತಹ ಹಣ್ಣುಗಳು. ಇವುಗಳಿಗೆ ಬಳಸುವಂತದ್ದು ಎಥಿಲೀನೆ ಕೃತಕವಾಗಿ. ಯಾಕೆ ಕೃತಕವಾಗಿ ನಾವು ಹಣ್ಣುಗಳನ್ನ ಮಾಗಿಸ್ಬೇಕು ಅಂತಂದ್ರೆ, ನಾವು ಹುಲ್ಲಿನಲ್ಲಿಟ್ಟು ಹಣ್ಣು ಮಾಡಿ ಮಾವಿನ ಹಣ್ಣು ಅಥವಾ ಬಾಳೆಹಣ್ಣನ್ನ ಮಾರ್ಕೆಟಿಗೆ ತಗೊಂಡೋದ್ರೆ ಅದಕ್ಕೆ ಒಂದು ಯೂನಿಫಾರ್ಮ್ ಕಲರ್ ಇರೋದಿಲ್ಲ, ಒಂದು ಸಮನಾದ ಬಣ್ಣ ಬರೋದಿಲ್ಲ, ಸಮನಾದ ರುಚಿ ಇರೋದಿಲ್ಲ, ಸಮನಾದ ಸ್ವಾದ ಇರೋದಿಲ್ಲ. ಯಾಕೆಂದ್ರೆ ನಾವು ಒಂದು ಡಜನ್ ಮ್ಯಾಂಗೋ ಪ್ಯಾಕ್ ಮಾಡ್ತೀವಿ ಅಂತಂದ್ರೆ ಎಲ್ಲದ್ರದ್ದು ಅಪಿಯರೆನ್ಸ್ ಸಿಮಿಲರ್ ಇರಬೇಕು, ಎಲ್ಲವೂ ಒಂದೇ ತರ ಕಂಡಾಗ ಅದು ಒಂದೇ ಒಂದು ಹಣ್ಣಾಗಿ ಎಲ್ಲರಿಗೂ ಗ್ರಾಹಕರಿಗೆ ಒಂದು ಆಕರ್ಷಣೆ ಆಗಿರುತ್ತೆ, ಒಪ್ಪಿಗೆ ಆಗುತ್ತೆ. ಹಾಗಾಗಿ ನಾವು ಕೃತಕವಾದ ಒಂದು ಹಣ್ಣನ್ನ ಮಾಗುವ ಪದ್ಧತಿಗೆ ಹೋದಾಗ ನಾವು ಎಥಿಲೀನನ್ನ ಹೊರಗಡೆಯಿಂದ ಬಳಸಿ

ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ. ಹೆಮ್ಮೆಯಿಂದ ರೈತರಂತಾರೆ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕೇಳಿದರೆ ಇಂದಿನ ಕಿಸಾನ್ ವಾಣಿಯಲ್ಲಿ ಹಲಸಿನ ಕೊಯ್ಲೋತ್ತರ ತಂತ್ರಜ್ಞಾನ ಹಾಗೂ ಹಣ್ಣುಗಳ ಪಕ್ವಗೊಳಿಸುವಿಕೆ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕರಾದ ಡಾ SL ಜಗದೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ FM. ಈಗ ಕೇಳಿ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಅವಲೋಕನ. 6:51 ಮತ್ತು 7:45 ಚಿತ್ರಗೀತೆಗಳನ್ನು ಕೇಳ್ತೀರಾ. ಇನ್ನು 9:00 ಬೆಂಗಳೂರು ಕೇಂದ್ರದಿಂದ ನಾಟಕ ಚಂದ್ರಗ್ರಹಣ, ಮೂಲಕಥೆ ಆನಂದ, ಬಾನುಲಿ ರೂಪಾಂತರ ಭಾರ ವಿಜಯ್ಕುಮಾರ್, ನಿರ್ಮಾಣ ಸುನಂದಾಮೂರ್ತಿ. 9:30 ಗಜಲ್ಗಳು. ಇನ್ನು 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಹೈದರಾಬಾದ್ ಸಹೋದರರಾದ ಡಿ ಶೇಷಾಚಾರಿ ಹಾಗೂ ಡಿ ರಾಘವಾಚಾರಿ ಅವರ ಹಾಡುಗಾರಿಕೆ. ನಂತರ ಯು ಶ್ರೀನಿವಾಸ್ ಅವರಿಂದ ಮ್ಯಾಂಡೋಲಿನ್ ವಾದನ. ಇನ್ನು ನಾಳೆ ಬೆಳಿಗ್ಗೆ 6:05 ಚಿಂತನ. ಪಿಎಂ